ಇನ್ ಮುಂದೆ ಗದಗ್ ಬೆಟಗೇರಿಯ ಮಾರುತ್ಯಪ್ಪ, ಬಿ ಭಜಂತ್ರಿ ಮತ್ತು ಸಂಗಡಿಗರಿಂದ ಸನಾದಿ ವಾದನ. ಗದಗ್ ಬೆಟಗೇರಿಯ ಕಲಾವಿದರಾದ ಮಾರುತ್ಯಪ್ಪ, ಭಜಂತ್ರಿ ಮತ್ತು ಸಂಗಡಿಗರಿಂದ ಸನಾದಿ ವಾದನ ಕೇಳಿದ್ರಿ. ರೈತ ಬಾಂಧವರೇ, ನಾಳಿನ ನಮ್ಮ ಕೃಷಿರಂಗದೊಳಗ ನಿತ್ಯ ಮೇಘ ಸಂದೇಶ, ತಜ್ಞವಾಣಿ, ಮಣ್ಣು ಮತ್ತು ನೀರಿನ ಸಂರಕ್ಷಣೆಯ ಸಾಧನಗಳು ಕುರಿತು ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯದ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ನಾಗೇಂದ್ರ ಕಾವಳೆ ಅವರ ಜೊತೆ ಸಂದರ್ಶನ, ಭೀಮ್ಷಾ ಸುತಾರ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಿದ್ರಿ. ಇನ್ನು ಇವತ್ತಿನ ಕೃಷಿರಂಗ ಮುಗಿಸುವಂತ ಹೊತ್ತಾತು. ಮತ್ತೆ ನಾಳೆ ಭೇಟಿಯಾಗೋಣಂತ. ಎಲ್ಲರಿಗೂ ಶರಣು ಶರಣಾರ್ಥಿ. ಇಂದಿನ ಕೃಷಿರಂಗ ಮೂಡಿಬಂತು. ಆಕಾಶವಾಣಿ ಕಲಬುರಗಿ, ವೇಳೆ 7 ಗಂಟೆ ಆಗುತ್ತಲಿದೆ. ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಇದೀಗ ಆರಂಭವಾಗುವುದು. ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. Thank you.

ಕವಿ ಸರ್ವಜ್ಞನ ಪದಗಳ ಅಂದ ದಾಸರು ಶರಣರು ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ ನನ್ನನ್ನು ರಚಿಸಿದ ಹೊನ್ನಿನ ನುಡಿಯು ಪಂಪನು ಹಾಡಿದ ಚಿನ್ನದ ನುಡಿಯು ಕನ್ನಡ ತಾಯಿಯು ನೀಡಿದ ವರವು ಸುಮಧುರ ಸುಂದರ ನುಡಿಯು ಜೇನಿನ ಹೊಳೆಯು ಹಾಲಿನ ಮಳೆಯು ಸುಧೆಯೋ ಕನ್ನಡ ಸವಿ ನುಡಿಯು ವಾಣಿಯ ವೀಣೆಯ ಸ್ವರ ಮಾಧುರ್ಯವ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ ಸುಧೆಯೋ ಕನ್ನಡ ಸವಿ ನುಡಿಯೋ. ಈ ಮನುಷ್ಯಾಗ ಪ್ರತಿಯೊಂದು ಘಟನೆಯೊಳಗೂ ಪ್ರತಿಯೊಂದನ್ನು ತಿಳ್ಕೊಬೇಕು ಅನ್ನೋ ಆಸಕ್ತಿ ಹೊಂದಿರ್ತಾನ. ಆಸಕ್ತಿನೇ ನಮ್ಮನ್ನ ಅಧ್ಯಯನಶೀಲರಾಗುವಂಗ್ ಮಾಡ್ತದ. ಹೌದು, ಕಲಿತೇವಿ, ಪರೀಕ್ಷೆನು ಚಲೋತಂಗ ಪಾಸ್ ಆಕ್ಕೇವಿ, ಡಿಗ್ರಿನೂ ತಗೋತೇವಿ, ಎಲ್ಲಾನು ಸರಿ. ಆದ್ರ ನಮಗೇನ್ ಗೊತ್ತದ, ನಮ್ಮ ಜ್ಞಾನದ ಆಳ ಎಷ್ಟೈತಿ ಅಂತ ಯಾರಾದ್ರೂ ಕೇಳಿದ್ರ, ಮಾತಾಡಿಸಿದ್ರ ನಮಗ್ ಹೇಳಕ್ ಬರ್ಬೇಕಲ್ಲ. ಆಗ ಸಂವಹನ ಅನ್ನೋದು ಕಲೆ ಅಂತ ನಮಗ್ ಗೊತ್ತಾಗ್ತದ. ಹೊಳೆಯಿತು ಉದಯವಾಯಿತು ಎದೆಯ ಒಳಗೆ ಅದೇನು ಎಂದು ಕೇಳಬೇಕು ಯಾರ ಬಳಿಗೆ ಮನಸ್ಸಿಗೂ ಮನಸ್ಸಿಗೂ ಪ್ರಥಮ ಸಿಂಚನ ಮನಸ್ಸಿನ ಒಳಗೆ ನವಿರಾದ ಮಂಥನ ಮಾತಿನ ಜಾನ್ಮೆ ಎಷ್ಟು ಮುಖ್ಯ ಅಂತ ಆಶುಭಾಷಣ ಚರ್ಚಾ ಸ್ಪರ್ಧೆ ಇದಷ್ಟು ಅಲ್ಲದ ಸಂದರ್ಶನದೊಳಗೆ ನಮ್ಮನ್ನ ನಾವು ತೊಡಗಿಸಿಕೊಂಡಾಗ ಅರಿವಿಗೆ ಬರ್ತದ. ಇಂಥ ಅವಕಾಶಗಳನ್ನ ಎಂದೂ ಮಿಸ್ ಮಾಡ್ಕೋಬಾರ್ದು. ಇದ್ರ ಜೊತೆಗೆ ನಾಲ್ಕು ಜನ ಸ್ನೇಹಿತರು ಸೇರ್ಕೊಂಡು ಒಂದ್ ಚಲೋ ವಿಷಯದ ಬಗ್ಗೆ ಅಕಾಡೆಮಿಕ್ ಚರ್ಚೆ ಮಾಡಿದ್ರಂತೂ ಭಾಷಾ ಕೌಶಲ್ಯ ಇನ್ನೂ ಹೆಚ್ಚಾಕೈತಿ. ಈಗ ಮಾತ್ ಯಾಕ ಸ್ವಲ್ಪ ಜಾಸ್ತಿ ಆದವು ಅನ್ಸ್ಲಿಕ್ಕತ್ತದ. ಬರ್ರಿ ಒಂದ್ ಹಾಡು ಕೇಳ್ಕೊಂಡು ಬರೋಣ. ಕೇಳ್ತಾ ಇದ್ದೀರಿ ಏರ್ ನೆಕ್ಸ್ಟ್ ಕಾರ್ಯಕ್ರಮ, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ನಾನು ಹೇಮಾ ಪಶುಪತಿಹಾಳ್. ಇಷ್ಟೊತ್ತು ನಾವು ಸಂವಹನ ಕಲೆ ನಮ್ ವ್ಯಕ್ತಿತ್ವವನ್ನ ಹೆಂಗ್ ರೂಪಿಸ್ತದ ಅನ್ನೋದ್ರ ಬಗ್ಗೆ ಮಾತಾಡಕತ್ತಿದ್ವಿ. ಹಂಗ್ ನೋಡಿದ್ರ ಮಾತು ನಮ್ಮನ್ನ ಎಕ್ಸ್ಟ್ರಾವರ್ಟ್ ಮಾಡ್ತದ, ಮೌನ ಇಂಟ್ರೋವರ್ಟ್ ಮಾಡ್ತದ ಅಂತಾರ. ಮಾರ್ನಿಂಗ್ ಮಧ್ಯಾಹ್ನ ಇವ್ನಿಂಗ್ ನೈಟು ಮಾತಲ್ಲೇ ಮುಳುಗೋಗಿ ಪೂರಾ ಟೈಟು ಫುಲ್ ಫುಲ್ ಟೈಟು ಪುರ್ಸೊತ್ತು ಅನ್ನೋದು ಸಿಕ್ಕೋದೆ ಡೌಟು, ಪುರ್ಸೊತ್ತು ಅನ್ನೋದು ಸಿಕ್ಕೋದೆ ಡೌಟು. ಅರ್ಥನೇ ಆಗೋಲ್ಲ ಇವ್ರೂಟು. ಸೊತ್ತು ಅನ್ನೋದು ಸಿಕ್ಕೋದೆ ಡೌಟು, ಅರ್ಥಾನೆ ಆಗೋಲ್ಲ ಇವರೂ. ಮಾತೇನೆ ಇವರಿಗೆ ಹೊಟ್ಟೆಗೆ ಹಿಟ್ಟು ಮಾಡ್ಕೊಂಡು ತಿಂತಾರೆ ಬೈಟು ಬೈಟು, ಅಂತಾನೆ ಉದುರುತ್ತೆ ಮಾತೆಂಬ ಸಿಗು ತಿಂತಾನೆ ಇದ್ದಾರೆ ಚೇಟು ಬೈಟು. ಮಾತಾಡ್ರೋ ಮಾತಾಡ್ರಿ ಮಾತಾಡ್ರೋ ಮಾತಾಡ್ರಿ ಮಾತಾಡ್ರೋ ಮಾತಾಡ್ರಿ ಜನಗಳು ಹೆಂಗಪ್ಪ ಅಂದ್ರೆ ಕಂಡ್ ಕಂಡ್ ಕಡೆ ಎಲ್ಲ ಮಾತು ಮಾತು ಮಾತು ಅಂತ ಮಾತಾಡ್ತಾನೆ ಇರ್ತಾರೆ. ಟ್ರೈನ್ ಅಲ್ಲಿ ಹೋದ್ರೆ ಮಾತು, ಸಿನಿಮಾ ಥಿಯೇಟರ್ ಹೋದ್ರೆ ಮಾತು, ಬಸ್ ಅಲ್ಲಿ ಹೋದ್ರೆ ಮಾತು, ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ಹೋದ್ರು ಮಾತು. ಮಾತುಗಳ ಮುಖಾಂತರ ನಮ್ಮ ಸುಖ ದುಃಖಗಳನ್ನ ನಾವು ಶೇರ್ ಮಾಡ್ಕೋಬಹುದು. ಮಾತಾಡದೆ ಹಂಗ ಮೌನವಾಗ ಉಳಿದ್ ಬಿಟ್ರ ಪರಿಹಾರನ ಸಿಗದ ನಾವು ಮತ್ತಷ್ಟು ಕುಗ್ಗಿ ಹೋಗೋ ಸಾಧ್ಯತೆ ಐತಿ. ನಮ್ಮಲ್ಲೇ ನಮಗ್ ಗೊತ್ತಿಲ್ದಂಗ ಒಂದ್ ಕೀಳರಿಮೆ ಕೂಡ ಬೆಳೆಯುವ ಸಾಧ್ಯತೆ ಇರ್ತೈತಿ. ಇದಕ್ಕೆಲ್ಲ ಒಂದ ಪರಿಹಾರ ಅದೇನಂದ್ರ ಕುಟುಂಬದವ್ರ ಜೊತೆ ಸ್ನೇಹಿತರ ಜೊತೆ ಚಲೋ ಮಾತಾಡೋದು, ಎಲ್ಲಾನು ಶೇರ್ ಮಾಡ್ಕೊಳ್ಳೋದು. ಅದರಿಂದ ನಮ್ಮೊಳಗಿನ ಅದೆಷ್ಟೋ ಪ್ರಶ್ನೆಗಳಿಗೆ ಉತ್ತರ ಕೂಡ ಸಿಗ್ಬಹುದು. ನಮ್ಮ ನೋವುಗಳಿಗೆ ಸಾಂತ್ವನಾನು ಸಿಗೋ ಸಾಧ್ಯತೆ ಇರತ್ತ. ಇದ್ರ ಜೊತೆಗೆ ನಮ್ಮ ಮಾತುಗಳಿಂದ ಬೇರೆಯವರಿಗೂ ಸಹ ನಾವು ಬೆಂಬಲ ನೀಡಬಹುದು. ಹಂಗಾದ್ರ ನಮ್ಮ ಮಾತುಗಳು ಹೆಂಗಿರ್ಬೇಕು ಇದ್ರ ಬಗ್ಗೆ ಆಲೋಚನೆ ಮಾಡೋ ಮುಂಚೆ ಟೇಕ್ ಅ ಬ್ರೇಕ್ ಫಾರ್ ಸಾಂಗ್. ಸಂಜ ಜೊತೆ ಮಾತಲಿ, ಮನಸ್ಸುಗಳು ಸಾಗಲಿ, ಮುಂದಂತ ಬದುಕಿನ ಸರಿಗೆ ಹೊಸ ದಾರಿ ತೋರೋ ಈ ರವಿಗೆ ನಮನ, ನನ್ನ ನಮನ. ಮಾತೊಂದು ಉಳಿದು ಹೋಗಿದೆ ನನ್ನಲ್ಲಿ, ನಗುವಿನ